ವಿಧಾನಸಭಾ ಚುನಾವಣೆ ಬೆಂಗಳೂರು ಆಕಾಶವಾಣಿ ಹಂಗಾಮಿ ವರದಿಗಾರರಿಗೆ ನಾಳೆ ರಾಜ್ಯಮಟ್ಟದ ಕಾರ್ಯಾಗಾರ 2022-23 ಸಾಲಿನಲ್ಲಿ 3,07,000 ಕೋಟಿ ರೂಪಾಯಿ ಆದಾಯ ತೆರಿಗೆ ಮರುಪಾವತಿ ಮತ್ತು ರಾಜ್ಯದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಹವಾಮಾನ ಇಲಾಖೆ ಮುನ್ಸೂಚನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು ಇದು ಆಕಾಶವಾಣಿ ಕಲಬುರಗಿ ನಿಲಯ ಸಮಯ 6:35 ಕಾರ್ಯಕ್ರಮ ಕೃಷಿ ರಂಗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ 600ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಸೋಮಶೇಖರ್ ಎಸ್ ರೂಳಿ, ನಂತರ ರಾಮಣ್ಣ ಚೌಡಕಿ ಮತ್ತು ಸಂಘಟಕರಿಂದ ಚೌಡಕಿ ಪದಗಳನ್ನು ಕೇಳುವಿರಿ. ಮೊದಲಿಗೆ ಒಂದು ಜಾಹೀರಾತು. ರೋಹಿತ್, ಯೇ ನಯಾ ಮೊಬೈಲ್ ಆತೆ ಹೀ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೇ? ದುಕಾನದಾರ್ ಔರ್ ಕಂಪನಿ ಸೇ ಬಾತ್ ಕರೆಂಗೇ? ನಹೀ ಮಾನೇ ತೋ? ತೋ ಉಪಭೋಕ್ತಾ ಕೇ ಅಧಿಕಾರೋ ಕೀ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇಂಟ್ ಕರೆಂಗೇ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನಿ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತೀ ಹೈ ಔರ್ 1915 ಸೇ ಸಮಾಧಾನ ಭೀ ಜಲ್ದ ಹೋತಾ ಹೈ. ನಾ ಹುವಾ ತೋ ವೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಿಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕತೇ ಹೈ. ಸಮಝ ಗಯಿ, ಉಪಭೋಕ್ತಾ ಅಧಿಕಾರೋ ಕೀ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ 600ನೇ ಸಂಚಿಕೆಗೆ ತಮಗೆಲ್ಲ ಹೃತ್ಪೂರ್ವಕವಾದಂತಹ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ತಮ್ಮ ಮುಂದೆ ಪ್ರಸ್ತುತ ಮಾಡುವುದಕ್ಕೆ ನನಗೆ ಬಹಳ ಬಹಳ ಬಹಳ ಸಂತೋಷ ಆಗ್ತಾ ಇದೆ. ಮೇಘ ಸಂದೇಶದ ಸರಣಿಯನ್ನ ನಾವು 600ನೇ ಸಂಚಿಕೆ ತನಕ ತರ್ತೀವಿ ಅನ್ನುವಂತಹ ಒಂದು ವಿಶ್ವಾಸ ಬಹುಶಃ ನಮಗ ಯಾವಾಗ ಇದನ್ನು ಶುರು ಮಾಡಿದ್ವಿ ಅವಾಗ ಅನಿಸಿರಲಿಲ್ಲ. ಆದ್ರೆ 14 ವರ್ಷಗಳ ನಂತರ 15ನೇ ವರ್ಷದೊಳಗೆ ಇದು ಸಾಧ್ಯ ಆಗ್ತಾ ಇದೆ. ಈ ಐತಿಹಾಸಿಕ ಕ್ಷಣಕ್ಕೆ ತಾವೆಲ್ಲ ಕಾರಣ ಅಂತೇಳಿ ನಾನು ಅನ್ಕೊಂಡಿನಿ. ಯಾಕಪ್ಪ ಅಂತಂದ್ರೆ ತಮ್ಮ ಒಂದು ಸಹಕಾರ, ತಮ್ಮ ಒಂದು ಮಾರ್ಗದರ್ಶನ, ತಮ್ಮ ಒಂದು ಸ್ಪಂದನ ಇರದೇ ಇದ್ರೆ ಈ ಕಾರ್ಯಕ್ರಮ ಇಲ್ಲಿ ತನಕ ಬರ್ತಿರಲಿಲ್ಲ. ಯಾವಾಗ ನಾವು ಈ ಮೇಘ ಸಂದೇಶವನ್ನು ಶುರು ಮಾಡಿ ಒಂದು ಧ್ಯೇಯೋದ್ದೇಶ ಇಟ್ಟುಕೊಂಡು ನಮ್ಮ ರೈತರಿಗೆ ಸಂಪೂರ್ಣವಾಗಿ ಉಪಯೋಗ ಆಗಲಿ, ರೈತರಲ್ಲದವರಿಗೂ ಸಹಿತ ಇದು ಮುಟ್ಟಲಿ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ನಾವು ಶುರು ಮಾಡಿದ್ವಿ. ಅದೇ ರೀತಿಯಾಗಿ ಕೆಲವೇ ಕೆಲವು ದಿನಗಳಲ್ಲಿ ತಮಗೆಲ್ಲ ನೆಚ್ಚಿನ ಕಾರ್ಯಕ್ರಮವಾಗಿ ಇದು ಹೊರಹೊಮ್ಮಿ ಇಲ್ಲಿ ತನಕನೂ ನಡ್ಕೊಂಡು ಬಂದದ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ತಾವು ಈ ಕಾರ್ಯಕ್ರಮವನ್ನು ಉಪಯೋಗ ಮಾಡಿಕೊಂಡು ಏನು ನಾವು ಅನ್ಕೊಂಡಿದ್ವಿ, ತಾವು ಕೃಷಿ ಒಳಗ ವಾತಾವರಣದಿಂದ ಆಗುವಂತಹ ಬದಲಾವಣೆಗಳು ಅಥವಾ ನೈಸರ್ಗಿಕ ವಿಕೋಪಗಳಿಂದ ಏನು ಸಮಸ್ಯೆಗಳು ಉಂಟಾಗ್ತಾವ, ಅದರಿಂದ ಏನು ನಮ್ಮ ರೈತರಿಗೆ ನುಕ್ಸಾನ ಆಗ್ತದ, ಅಂತ ಎಲ್ಲಾ ನುಕ್ಸಾನಗಳನ್ನ ಸಂಪೂರ್ಣವಾಗಿ ಶೂನ್ಯಕ್ಕೆ ತರುವಂತಹ ಒಂದು ವಿಚಾರ ಇತ್ತು. ಅದರ ಜೊತೆಗೆ ಸಾಧ್ಯವಾದಷ್ಟು ಕಡಿಮೆ ನುಕ್ಸಾನ ಆಗಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ನಾವೇನು ಶುರು ಮಾಡಿದ್ವಿ. ಅದರ ಜೊತೆಗೆ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ರೈತರ ಪಾಡ ಏನಪ್ಪಾ ಅಂತಂದ್ರೆ ಮಾನ್ಸೂನ್ ಜೊತೆಗೆ ಹೋರಾಟ ಮಾಡುವಂತಹದ್ದು, ಮಾನ್ಸೂನ್ ಜೊತೆಗೆ ಜೂಜಾಡುವಂತಹ ಒಂದು ವಿಚಾರ ಅಂತಾನೆ ಹೇಳಬಹುದು. ಹಾಗಾಗಿ ಮಾನ್ಸೂನ್ ಅಂತಂದ್ರೆ ಏನು ಅನ್ನುವಂತಹದ್ದು ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ, ಮೋಡಗಳಂತಂದ್ರೆ ಏನು ಗೊತ್ತಿರಲಿಲ್ಲ, ಮಳೆ ಹೆಂಗಾಗ್ತದೆ ಇದ್ರ ಎಲ್ಲ ಕಲ್ಪನೆ ಇರಲಿಲ್ಲ. ಇದ್ರ ಹಿಂದೆ ಒಂದು ವಿಜ್ಞಾನ ಇರ್ತದ, ವ್ಯವಸ್ಥಿತವಾದಂತಹ ಒಂದು ಕಲಿಕೆ ನಾವು ಮಾಡಬೇಕಾಗ್ತದೆ ಇದ್ರ ಬಗ್ಗೆ ಅನ್ನುವಂತಹ ವಿಚಾರಗಳನ್ನ ಕೂಡ ಬಹುತೇಕರಿಗೆ ಗೊತ್ತಿರಲಿಲ್ಲ. ಇಂಥ ಒಂದು ಸಂದರ್ಭದೊಳಗ ವಾತಾವರಣ ವಿಜ್ಞಾನವನ್ನ ನಾವು ತಮಗ ಕಲಿಸಿ ಕೃಷಿ ಚಟುವಟಿಕೆಗಳಿಗೆ ತಮ್ಮನ್ನೇ ತಾವು ಅಪ್ಡೇಟ್ ಆಗಿ ಅಡ್ವಾನ್ಸ್ ಆಗಿ ತಯಾರು ಮಾಡಿಕೊಂಡು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ತಾವು ಬೆಳೆಸಿಕೊಳ್ಳಿ ಅನ್ನುವ ಕಾರಣಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಇವತ್ತಿನ ದಿವಸ ನೋಡಿದ್ರೆ ಬಹಳ ಆನಂದ ಆಗ್ತದೆ, ಹೆಮ್ಮೆ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಈ ಉದ್ದೇಶಗಳು ಬಹುತೇಕವಾಗಿ ಸಫಲ ಆಗ್ಯಾವ ಅಂತ ಹೇಳಿ ಹೇಳಬಹುದು. ನಾವು ಅನ್ಕೊಂಡಂತಹ ವಿಚಾರಗಳು ಏನು ಕನಸುಗಳಿದ್ದು ಕನಸುಗಳು ಬಹುತೇಕವಾಗಿ ನನಸು ಆಗ್ಯಾವ. ಆದ್ರೆ ಇನ್ನೂ ಬಹಳಷ್ಟು ಉಳಿದದ, ಇನ್ನು ಬಾಕಿ ಸಾಕಷ್ಟು ಅದ ಅನ್ನುವಂತಹ ವಿಚಾರ ನಮ್ದು. ಅದಕ್ಕಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೆ, ಕಲ್ಯಾಣ ಕರ್ನಾಟಕದ ರೈತ ಬಾಂಧವರಿಗೆ ಮತ್ತು ಸುತ್ತಮುತ್ತಲಿನ ಗಡಿನಾಡಿನ ರೈತರಿಗೆ, ಆಕಾಶವಾಣಿ ಕೇಳುವರಿಗೆ ನಾನು ಈ ಸಂದರ್ಭದೊಳಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಇದೇ ಒಂದು ಸಹಕಾರ ಇನ್ನು ಮುಂದಿನ ದಿನಗಳಲ್ಲಿ ತಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಕೊಟ್ಟು ಈ ಒಂದು ಕಾರ್ಯಕ್ರಮ ಪ್ರತಿ ರೈತನಿಗೂ ಅಂದ್ರೆ ನಮ್ಮ ಭಾಗದ ಪ್ರತಿ ರೈತನಿಗೂ ಮುಟ್ಟಿ ಅದರ ಫಲವನ್ನ ಅವರು ಅನುಭವಿಸಬೇಕು. ಮತ್ತ ಕೃಷಿ ಮಾಡುವಂತಹ ಒಂದು ಸಂದರ್ಭದೊಳಗೆ ವಾತಾವರಣದೊಳಗೆ ಏನೇ ಏರುಪೇರುಗಳಾಗಲಿ ಅದರಿಂದ ನಾವು ತೊಂದರೆಗೆ ಒಳಗಾಗುವುದಿಲ್ಲ ಅನ್ನುವಂತಹ ವಿಶ್ವಾಸವನ್ನ ಅವರು ಬೆಳೆಸಿಕೊಬೇಕು ಅನ್ನುವಂತಹ ಒಂದು ಧ್ಯೇಯದೊಂದಿಗೆ ಮತ್ತು ರಭಸವಾಗಿ ನಾವು ಮುಂದಿನ ಹೆಜ್ಜೆಗಳನ್ನ ನಾವು ನೀವೆಲ್ಲರೂ ಕೂಡಿ ಇಡೋಣ ಅಂತೇಳಿ ಹೇಳ್ತಾ ಇವತ್ತಿನ ಸಂಚಿಕೆಗೆ ಮತ್ತೊಮ್ಮೆ ತಮಗೆ ಸ್ವಾಗತ. ಆತ್ಮೀಯರೆ, ನಾವೀಗ ಬೇಸಿಗೆಯ ಮಧ್ಯದೊಳಗಿದ್ದೀವಿ. ದಿನದಿಂದ ದಿನಕ್ಕೆ ಬಿಸಿಲಿನ ಪ್ರಖರತೆ ಹೆಚ್ಚಾಗ್ತಾ ಇದೆ. ಇಂಥ ಒಂದು ಸಂದರ್ಭದೊಳಗೆ ಭಾರತೀಯ ಹವಾಮಾನ ಇಲಾಖೆಯವರು ತಮಗ ನಾನು ಕಳೆದ ಸಂಚಿಕೆ ಒಳಗೆ ಹೇಳದಂಗ ಬೇಸಿಗೆಯ ಒಂದು ಬಿಸಿಲು ಯಾವ ರೀತಿ ಇರ್ತದೆ ನಮ್ಮ ದೇಶದೊಳಗೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ಕೂಡ ಕೊಡೋದಕ್ಕೆ 2016 ಶುರು ಮಾಡಿದ್ದನ್ನ ನಾನು ತಮಗೆ ಹೇಳಿದ್ದೆ. ಈ ಸಲದ ಬೇಸಿಗೆ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ಕೂಡ ವಿಸ್ತಾರವಾದಂತಹ ವರದಿಯನ್ನ ನಾವು ಪ್ರಸಾರ ಮಾಡಿದ್ವಿ. ಈಗ 2-3 ದಿನಗಳ ಹಿಂದೆ ಅಂದ್ರೆ 1 April ಭಾರತೀಯ ಹವಾಮಾನ ಇಲಾಖೆಯವರು ಏಪ್ರಿಲ್ ತಿಂಗಳಲ್ಲಿ ಯಾವ ರೀತಿಯಾದಂತಹ ವಾತಾವರಣ ವಿಶೇಷವಾಗಿ ಬಿಸಿಲಿಗೆ ಸಂಬಂಧಪಟ್ಟಂತಹದ್ದು ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾದಂತಹ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಆ ವರದಿಯ ಪ್ರಕಾರ ನೋಡುದಾದ್ರೆ ಬಹುತೇಕ ಭಾರತದ ಪ್ರದೇಶಗಳು ಅಂತಂದ್ರೆ ಅದು ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಭಾರತದ ಬಹುತೇಕ ಪ್ರದೇಶಗಳಲ್ಲಿ ಈ ಸಲ ಏಪ್ರಿಲ್ ತಿಂಗಳಲ್ಲಿ ಸಾಮಾನ್ಯವಾದಂತಹ ತಾಪಮಾನ ಇರ್ತದೆ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನ ಇರ್ತದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಈ ಬಹುತೇಕ ಭಾಗಗಳು ಅಂತಂದ್ರೆ ಮಧ್ಯ ಭಾರತ, ಉತ್ತರ ಭಾರತ, ಈಶಾನ್ಯ ಭಾರತ, ಏನು ಪ್ರದೇಶಗಳದಾವಲ್ಲ ಈ ಪ್ರದೇಶಗಳಲ್ಲಿ ಗರಿಷ್ಠ ತಾಪಮಾನ ಮತ್ತು ಕನಿಷ್ಠ ತಾಪಮಾನ ಇವು ಸಾಮಾನ್ಯವಾಗಿರ್ತಾವ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿಗೆ ಇರ್ತಾವ ಅನ್ನುವಂತಹ ಒಂದು ಸೂಚನೆಯನ್ನ ಅವರು ನೀಡ್ತಾ ಇದ್ದಾರೆ. ಇನ್ನ ಉಳಿದಂತಹ ಭಾಗಗಳಿಗೆ ಒಂದು ಒಳ್ಳೆಯ ಸುದ್ದಿ ಅದ ಏನಪ್ಪಾ ಅಂತಂದ್ರೆ ಈಶಾನ್ಯ ಭಾಗಗಳು, ಮಧ್ಯ ಮತ್ತು ಪೂರ್ವ ಭಾರತದ ಕೆಲವು ಭಾಗಗಳು ಮತ್ತು ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದ ಬಹುತೇಕ ಪ್ರದೇಶಗಳಲ್ಲಿ ಈ ಸಲ ಏಪ್ರಿಲ್ ತಿಂಗಳಲ್ಲಿ ಸಾಮಾನ್ಯವಾದಂತಹ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನಗಳು ಇರ್ತಾವ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಇದು ನಮಗ ನಿಮಗ ಒಂದು ಸಮಾಧಾನದ ವಿಷಯ ಅಂತ ಹೇಳಿ ಹೇಳಬಹುದು. ಈ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ಕೂಡ ಹೇಳಿದ್ವಿ, ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತ ಏನದ ಇಲ್ಲಿ ಈ ಸಲ ಬಿಸಿಲಿನ ಒಂದು ತಾಪ ಅಷ್ಟು ಇರುವುದಿಲ್ಲ ಅನ್ನುವಂತಹ ಒಂದು ಸೂಚನೆ, ಅದು ನಮಗ ಸಮಾಧಾನ ತರುವಂತಹ ವಿಷಯ ಅಂತ ಹೇಳಿ ಹೇಳಬಹುದು. ಬೇಸಿಗೆ ಒಳಗೆ ನಾವು ನೋಡ್ತಾ ಇದ್ವಿ ಅನೇಕ ಪ್ರದೇಶಗಳಲ್ಲಿ ತಾಪಮಾನ ಹೆಚ್ಚಾಗಿ ಅದರಿಂದ ಸಾವು ನೋವುಗಳು ಸಂಭವಿಸ್ತಾ ಇರುವಂತಹದ್ದು. ಇದಕ್ಕೆ ಬಿಸಿಗಾಳಿ ಎನ್ನುವಂತಹ ಒಂದು ಹೆಸರನ್ನ ನಮ್ಮ ತಜ್ಞರು ಕೊಡ್ತಾ ಇದ್ದಾರೆ. ಬಿಸಿಗಾಳಿ ಅಂತಂದ್ರೆ ಬಿಸಿಗಾಳಿ ಅಲೆ ಅಂದ್ರೆ ವಾತಾವರಣದ ತಾಪಮಾನ ಹೆಚ್ಚಾಗಿ ಸುಮಾರು 4-5 ಡಿಗ್ರಿ ಸೆಲ್ಸಿಯಸ್ ಒಮ್ಮೆ ಹೆಚ್ಚಾಗಿ ಇದರಿಂದ ಏನು ತೊಂದರೆ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇದು ಇಂಥ ಬಿಸಿ ಗಾಳಿಯ ಅಲೆಗಳನ್ನ ನಾವು ತಪ್ಪಿಸಿಕೊಳ್ಳೋದು ಬಹಳ ಮುಖ್ಯವಾದಂತಹದ್ದು. ಇಂಥ ಬಿಸಿ ಗಾಳಿ ಅಲೆಯ ತೊಂದರೆಗಳು ನಮ್ಮ ಭಾಗದೊಳಗೆ ಈ ಸಲ ಇರುವುದಿಲ್ಲ ಅನ್ನುವಂತಹದ್ದು ವಿಶೇಷವಾದಂತಹ ಒಂದು ವಿಚಾರ ಅಂತಾನೆ ಹೇಳಬಹುದು. ಆದ್ರೆ ಬಿಸಿಗಾಳಿ ಅಲೆಯ ದಿನಗಳು ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಹೇಳದಂಗೆ ಉತ್ತರ ಭಾರತ ಇರಬಹುದು, ಮಧ್ಯ ಭಾರತ ಇರಬಹುದು, ಪೂರ್ವ ಭಾರತ ಇರಬಹುದು, ವಾಯವ್ಯ ಭಾರತ ಇರಬಹುದು, ಆಮೇಲೆ ಅನೇಕ ರಾಜ್ಯಗಳು ಬಿಹಾರ್, ಜಾರ್ಖಂಡ್, ಪೂರ್ವ ಉತ್ತರ ಪ್ರದೇಶ, ಒಡಿಶಾ, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಮಹಾರಾಷ್ಟ್ರದ ಪಶ್ಚಿಮ ಭಾಗಗಳು ಮತ್ತು ಗುಜರಾತ್ನ ಪಶ್ಚಿಮ ಭಾಗಗಳು, ಉತ್ತರ ಪ್ರದೇಶದ ಪಶ್ಚಿಮ ಭಾಗ, ಪಂಜಾಬ್, ಹರಿಯಾಣ ಇಂಥ ಏನು ಪ್ರದೇಶಗಳದಾವ, ಇಲ್ಲಿ ಬಿಸಿ ಗಾಳಿಯ ಅಲೆಗಳು ಹೆಚ್ಚಿನ ಸಂಖ್ಯೆ ಒಳಗ ಇರ್ತಾವ ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲಿಯಾದರೂ ಬಿಸಿ ಗಾಳಿಯ ಸಮಸ್ಯೆ ಆಗಬಾರದು ಅಥವಾ ಯಾವುದೇ ಒಂದು ನೈಸರ್ಗಿಕ ವಿಕೋಪದ ಸಮಸ್ಯೆ ಆಗಬಾರದು ನಮ್ಮ ದೇಶದೊಳಗ, ಆದ್ರೆ ಇಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ಇದು ಬಿಸಿಲಿನ ಬಗ್ಗೆ ಆಯಿತು, ಯಾವ ರೀತಿ ಏಪ್ರಿಲ್ ತಿಂಗಳಲ್ಲಿ ಮತ್ತು ಈ ಇಡೀ ಬೇಸಿಗೆ ಕಾಲದೊಳಗೆ ತಾಪಮಾನ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ಆಯಿತು. ಇನ್ನು ಏಪ್ರಿಲ್ ತಿಂಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಕಾಲಿಕ ಮಳೆಗಳು ಬರುವಂತದ್ದು. ಈ ಸಮಯದೊಳಗೆ ಏನು ಮಳೆ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ವಲ್ಪ ಮಾಹಿತಿ ಅದ. ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಬೇಕೋ ಅಷ್ಟು ಮಳೆ ಆಗ್ತದ ಅಂತೇಳಿ, ಸಾಮಾನ್ಯವಾದಂತಹ ಮಳೆ ಶೇಕಡಾ 88% to 112% ತನಕ ಇದರ ಒಂದು ವ್ಯಾಪ್ತಿ ಇದೆ. ಇಷ್ಟು ಮಳೆಯನ್ನ ನಾವು ಏಪ್ರಿಲ್ ತಿಂಗಳಲ್ಲಿ ಪಡಿಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಇಲ್ಲಿ ನಮಗೆ ಅನುಕೂಲಕರವಾದಂತಹ ಒಂದು ವಿಚಾರ ಇಲ್ಲಿದೆ. ಏನಪ್ಪಾ ಅಂತಂದ್ರೆ ದಕ್ಷಿಣ ಭಾರತ, ಮಧ್ಯ ಭಾರತ, ವಾಯುವ್ಯ ಭಾರತದೊಳಗೆ ಸಾಮಾನ್ಯ ಮಳೆ ಆಗಬಹುದು ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗಬಹುದು ಅನ್ನುವಂಥದ್ದು. ಇನ್ನು ಪೂರ್ವ ಭಾರತ, ಈಶಾನ್ಯ ಭಾರತ ಮತ್ತೆ ಪಶ್ಚಿಮ ಕರಾವಳಿಯ ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯವಾದಂತಹ ಮಳೆ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದದ್ದು ಏನಂತಂದ್ರೆ ನಮ್ಮ ಭಾಗದೊಳಗೆ ಈ ಸಲ ಸಾಮಾನ್ಯ ಮಳೆ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಏಪ್ರಿಲ್ ತಿಂಗಳಲ್ಲಿ ನಾವು ಪಡಿಬಹುದು ಅನ್ನುವಂಥದ್ದು. ಅದಕ್ಕೆ ಈ ಒಂದು ಏನು ಮಳೆ ನಮಗೆ ನೈಸರ್ಗಿಕವಾಗಿ ಸಿಗ್ತಾ ಇರ್ತದ ಅದನ್ನ ನಾವು ಸಂಗ್ರಹ ಮಾಡೋದ್ರ ಕಡೆ ಗಮನ ಹರಿಸಬೇಕು ಅನ್ನುವಂತಹ ವಿಚಾರ ಬಹಳ ಮುಖ್ಯವಾದಂತಹದ್ದು. ಯಾಕಪ್ಪ ಅಂತಂದ್ರೆ ನಾವು ಈಗ ನಮಗೆ ಸಿಗುವಂತಹ ನೀರನ್ನು ಉಳಿಸಿಕೊಂಡ್ರೆ ನಮಗೆ ಮುಂದಿನ ದಿನಗಳಲ್ಲಿ ಇದರಿಂದ ಸಾಕಷ್ಟು ಲಾಭಗಳು ಆಗ್ತಾವ. ಹಸಿ ನಮ್ಮ ನೆಲದೊಳಗೆ ಹೆಚ್ಚಾಯಿತು ಅಂತಂದ್ರೆ ಬೆಳೆಗಳಿಗೆ, ಕಡಿಮೆ ಅವಧಿಯ ಬೆಳೆಗಳಿಗೆ, ವಿಶೇಷವಾಗಿ ಎಲ್ಲಿ ನಾವು ಮಳೆ ಮೇಲೆ ಅವಲಂಬನಾಗಿರ್ತೀವಿ ಅಲ್ಲಿ ಕಡಿಮೆ ಅವಧಿಯ ಬೆಳೆಗಳಿಗೆ ಬಹಳಷ್ಟು ಅನುಕೂಲ ಈ ಅಕಾಲಿಕ ಮಳೆಗಳಿಂದ ಆಗ್ತದ. ಅದಕ್ಕೆ ಸಾಕಷ್ಟು ವಿಧಾನಗಳಂತೂ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ. ಆದ್ರೆ ನಮ್ಮ ರೈತರು ಇಲ್ಲಿ ಒಂದು ವಿಶೇಷವಾದಂತಹ ವಿಚಾರವನ್ನ ತಮ್ಮ ಹೊಲದೊಳಗೆ ಅನುಷ್ಠಾನಕ್ಕೆ ತರಬಹುದು. ಅದು ಬಹಳ ಸರಳವಾದಂತಹದ್ದು. ಅನೇಕರು ಈಗಾಗಲೇ ಅಂತ ತಂತ್ರವನ್ನ ಅಳವಡಿಸಿಕೊಂಡಿದ್ದೀರಿ, ಅದರಿಂದ ಲಾಭವನ್ನು ಕೂಡ ಪಡೆದಿದ್ದೀರಿ. ಬರುವಂತಹ ಮಳೆ ನೀರು ಅಲ್ಲೇ ಇಂಗಬೇಕು ಅಂತಂದ್ರೆ ಚೌಕುಮಡಿಗಳು ಮತ್ತೆ ಅಲ್ಲಲ್ಲಿ ಹೊಲದೊಳಗೆ ತಗ್ಗನ್ನ ತೆಗೆದು, ಸ್ಕೂಪ್ಸ್ ಅಂತೇಳಿ ನಾವು ಕರಿತೀವಿ, ತಗ್ಗನ್ನ ತೆಗೆದು ಎಲ್ಲಿ ನೀರು ನಿಲ್ಬೇಕಂತೀರಿ ಅಲ್ಲಿ ನೀರು ನಿಲ್ಲಿಸುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಬಹುದು. ಇದಕ್ಕೆ ಚೌಕುಮಡಿಗಳು ಬಹಳ ಬೆಸ್ಟ್ ಉದಾಹರಣೆ ಅಂತ ಹೇಳಬಹುದು. ಅಂದ್ರೆ ಮಳೆ ಎಲ್ಲಿ ಬರ್ತದೆ, ಯಾವ ಪ್ರದೇಶದೊಳಗೆ ಬೀಳ್ತದಲ್ಲ ಅದೇ ಪ್ರದೇಶದೊಳಗೆ ಅದು ಇಂಗುತ್ತದೆ. ಅದು ಎತ್ತರದೊಳಗೆ ಇರಲಿ, ತಗ್ಗಿನೊಳಗರೆ ಇರಲಿ, ಎಲ್ಲೇ ಇರಲಿ, ನೀವು ಚೌಕುಮಡಿಗಳನ್ನ ಮಾಡಿದ್ರೆ ಅಥವಾ ತಗ್ಗುಗಳನ್ನ ಮಾಡಿದ್ರೆ ತಗ್ಗಿನೊಳಗೆ ನೀರು ನಿಲ್ತದ. ಅಂದ್ರೆ ಮಳೆ ಎಲ್ಲಿ ಆಗ್ತದೆ ನೋಡ್ರಿ, ಅಲ್ಲೇ ಆ ತಗ್ಗಿತ್ತಪ್ಪ ಅಂತಂದ್ರೆ ಅಲ್ಲಿ ಆ ನೀರು ಸಂಗ್ರಹ ಆಗ್ತದೆ. ಅದೇ ರೀತಿಯಾಗಿ ನೀವು ಚೌಕುಮಡಿಗಳು ಎಲ್ಲಿರ್ತಾವ ಅಲ್ಲೇ ನೀರು ನಿಂತು ಅಲ್ಲೇ ನೆಲದೊಳಗೆ ಇಂಗುವಂತಹ ಒಂದು ವ್ಯವಸ್ಥೆ ಆಗ್ತದ. ಅದಕ್ಕೆ ನಾವು ಏನು ಮಾಡ್ತಾ ಇಲ್ಲಪ್ಪ ಅಂತಂದ್ರೆ ನೀವು ಬರೇ ಬದುಗಳನ್ನು ಹಾಕೊಂಡ್ರೆ, ಒಡ್ಡುಗಳನ್ನು ಹಾಕೊಂಡ್ರೆ ಸಾಕು, ನಿಮ್ಮ ಹೊಲದೊಳಗೆ ನೀರು ನಿಲ್ಲುವುದು ಗ್ಯಾರಂಟಿ, 100 to 100 ಗ್ಯಾರಂಟಿ. ಒಂದ್ ವೇಳೆ ಮಳೆ ಆಯಿತು ಅಂತಂದ್ರೆ ನಿಮಗೆ ಅದರಿಂದ ಸಾಕಷ್ಟು ಲಾಭ ಇದರಿಂದ ಆಗ್ತದೆ ಅನ್ನುವಂತಹ ಒಂದು ವಿಚಾರವನ್ನ ತಾವು ಗಮನಿಸಬೇಕು. ಆತ್ಮೇರೆ ನಮ್ಮಲ್ಲಿ ಮಳೆ ಆಗುವುದಕ್ಕೆ ಮಾನ್ಸೂನ್ ಮೇಲೆ ಅನೇಕ ಅಂಶಗಳು ಪರಿಣಾಮ ಬೀರ್ತಾವ ಅನ್ನೋದು ತಮಗೆಲ್ಲ ಗೊತ್ತಿರುವಂತಹದ್ದು. ವಿಶೇಷವಾಗಿ ನಮ್ಮ ಹಿಂದೂ ಮಹಾಸಾಗರ ಇರಬಹುದು, ಆಮೇಲೆ ಶಾಂತ ಮಹಾಸಾಗರ ಇರಬಹುದು, ಅಟ್ಲಾಂಟಿಕ್ ಮಹಾಸಾಗರ ಇರಬಹುದು, ಇಲ್ಲಿ ಏನು ಸಮುದ್ರದ ಮೇಲ್ಮೈ ತಾಪಮಾನದ ಏರಿಳಿತಗಳೇನಿರ್ತಾವ ಇವು ಕೂಡ ನಮ್ಮ ಮಾನ್ಸೂನ್ ಮೇಲೆ ಪರಿಣಾಮ ಬೀರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದನ್ನ ನಾವು ತಮ್ಮ ಗಮನಕ್ಕೆ ತರ್ತಾನೆ ಬಂದಿದ್ವಿ. ಇಲ್ಲಿ ಒಂದು ವಿಚಾರವನ್ನ ತಜ್ಞರು ಹೇಳ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ಪೆಸಿಫಿಕ್ ಮಹಾಸಾಗರದ ಭೂಮಧ್ಯ ರೇಖೆಯ ಸಮೀಪದೊಳಗೆ ಏನು ಎಲ್ಲಿನೋ ಅನ್ನುವಂತಹ ಒಂದು ಘಟನೆ ಅದ, ಒಂದು ಸನ್ನಿವೇಶ ಅದ. ಎಲ್ಲಿನೋ ಅಂತಂದ್ರೆ ನಾನು ತಮಗೆ ಹೇಳುದೇನಪ್ಪಾ ಅಂತಂದ್ರೆ ಅಲ್ಲಿ ಅದು ಬಿಸಿನೀರಿನ ಒಂದು ಪ್ರವಾಹ ಅಂತ ಹೇಳ್ಬಹುದು. ಅದು ಯಾವಾಗ ಕ್ರಿಯಾಶೀಲ ಇರ್ತದ ಅಂತ ಒಂದು ಕ್ರಿಯಾಶೀಲ ಇದ್ದಂತಹ ಸಮಯದೊಳಗ ನಮ್ಮ ಭಾಗದೊಳಗ ಮಳೆ ಆಗುವುದಿಲ್ಲ. ಇನ್ನ ಯಾವಾಗ ಇನ್ನೊಂದು ಘಟನೆ ಲಾನಿನಾ ಅನ್ನುವಂಥದ್ದು, ಲಾನಿನಾ ಅಂತಂದ್ರೆ ಇದರ ವಿರುದ್ಧವಾದಂತಹ ಒಂದು ಘಟನೆ, ಅದೇನಪ್ಪಾ ಅಂತಂದ್ರೆ ತಂಪು ನೀರಿನ ಪ್ರವಾಹ. ಯಾವಾಗ ಲಾನಿನ ಕ್ರಿಯಾಶೈಲಿ ಇರ್ತದ ಆ ಸಮಯದೊಳಗೆ ನಮ್ಮ ಭಾಗದೊಳಗೆ ಒಳ್ಳೆ ಮಳೆಯಾಗುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವೆರಡು ಏನು ಸನ್ನಿವೇಶಗಳದಾವ, ಇವು ಬಹಳ ಮುಖ್ಯವಾದಂತಹ ಒಂದು ಸನ್ನಿವೇಶಗಳು. ಒಂದು ಬಿಸಿ ನೀರಿನ ಪ್ರವಾಹ, ಇನ್ನೊಂದು ತಂಪು ನೀರಿನ ಪ್ರವಾಹ. ತಂಪು ನೀರಿನ ಪ್ರವಾಹ ಈ ಭೂಮಧ್ಯ ರೇಖೆಯ ಸಮೀಪ ಶಾಂತ ಮಹಾಸಾಗರದೊಳಗೆ ಕ್ರಿಯಾಶೀಲ ಇತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಒಳ್ಳೆ ಮಳೆ, ಎಲ್ಲಿನೋ ಒಂದ್ ವೇಳೆ ಕ್ರಿಯಾಶೀಲ ಇತ್ತು ಅಂತಂದ್ರೆ ನಮ್ಮಲ್ಲಿ ಮಳೆ ಬರುವ ಬರುವಂತಹ ಸನ್ನಿವೇಶಗಳು ಬಹಳ ಕಡಿಮೆ ಆಗಿಬಿಡ್ತಾವ, ಬರ ಬೀಳುವಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾವ. ಇದು ಪ್ರತಿ 3-7 ವರ್ಷಗಳ ಒಂದು ಅವಧಿ ಒಳಗೆ ಇದು ನಡೀತಾನೆ ಇರ್ತದ. ಅಂದ್ರೆ ಒಂದು ಚಕ್ರ ಅಂತ ನಾವೇನ್ ಕರಿತೀವಿ, 3-7 ವರ್ಷಗಳ ಅವಧಿ ಒಳಗೆ ಒಂದ್ಸಲ 2 ಸಲ ಈ ತರ ಎಲ್ಲಿನೋಗಳು ಬಂದು ಹೋಗುದು, ಲಾನಿನಾಗಳು ಬರುದು, ಇವೆಲ್ಲ ನಡೆದೇ ಇರ್ತಾವ. ಇದರ ಜೊತೆಗೆ ಹಿಂದೂ ಮಹಾಸಾಗರದೊಳಗೆ ಏನು ಮೇಲ್ಮೈ ನೀರಿನ ತಾಪಮಾನ ಇರ್ತದ, ಇದು ಕೂಡ ಬಹಳ ಪ್ರಬಲವಾದಂತಹ ಒಂದು ಅಂಶ ಅಂತ ಹೇಳಿ ಹೇಳ್ಬೋದು. ಈ ಎಲ್ಲ ಅಂಶಗಳು ಈಗ ಸದ್ಯದ ಮಟ್ಟಿಗೆ ಹೇಳುದಾಯ್ತಪ್ಪ ಅಂತಂದ್ರೆ ನಮಗ ಅನುಕೂಲಕರವಾದಂತಹ ಒಂದು ಸನ್ನಿವೇಶದೊಳಗಿದ್ದಾವೆ. ಇದರಿಂದ ಸದ್ಯದ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಈ ಎಲ್ಲಿನೋ ಅನ್ನುವಂತಹ ಸನ್ನಿವೇಶ ಏನಿದೆ ಇದು ತಟಸ್ಥವಾಗಿರುವುದನ್ನ ನಮ್ಮ ತಜ್ಞರು ಗುರುತು ಹೇಳಿದ್ದಾರೆ. ಅದೇ ರೀತಿಯಾಗಿ ಹಿಂದೂ ಮಹಾಸಾಗರದೊಳಗೆ IOD ಅಂತ ಹೇಳಿ ಕರೀತಾರ, ಅಂದ್ರೆ ಇಂಡಿಯನ್ ಓಷನ್ ಡೈಪೋಲ್, ಹಿಂದೂ ಮಹಾಸಾಗರದ ದ್ವಿಧ್ರುವಿ ಅಂತ ಹೇಳಿ, ಇದು ಕೂಡ ತಟಸ್ಥವಾಗಿರುವಂತಹ ಒಂದು ಸನ್ನಿವೇಶವನ್ನ ನಾವು ಈ ಸಮಯದೊಳಗೆ ನೋಡ್ತಾ ಇದ್ದೀವಿ. ಈ IOD ಅನ್ನುವಂತಹದ್ದು ಮುಂದಿನ ಋತು ಬರೋ ತನಕನು, ಅಂದ್ರೆ ಬೇಸಿಗೆ ಕಲಿ ತನಕನು ಇದು ತಟಸ್ಥ ರೂಪದೊಳಗೆ ಇರ್ತದೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಎರಡು ಸನ್ನಿವೇಶಗಳು ತಟಸ್ಥವಾಗಿರುವುದರಿಂದ ಅದರ ಬಗ್ಗೆ ನಾವು ಹೆಚ್ಚಿಗೆ ಆತಂಕ ಪಡುವುದು ಬೇಡ ಅಂತೇಳಿ ಅನ್ಕೊಳ್ಳೋಣ. ಆತ್ಮೀರೆ, ನಾವೀಗ ವರ್ಷ ಪೂರ್ತಿ ಏನು ಮಳೆಗಳು ಅದಾವ, 12 ನಕ್ಷತ್ರಗಳು ಅಶ್ವಿನಿಯಿಂದ ಶುರು ಮಾಡಿ ಸ್ವಾತಿ ನಕ್ಷತ್ರ ತನಕ ಯಾವ ರೀತಿ 12 ಮಳೆಗಳು ಈ ವರ್ಷ ವರ್ತನೆ ಮಾಡ್ತಾವ ಅನ್ನೋದನ್ನ ನಾವೀಗ ನೋಡೋಣ. ಅಶ್ವಿನಿ ಮಳೆ, ಇದರ ಅವಧಿ 14-28 ತನಕ ಇರ್ತದ. ಈ ಸಲ ಅಶ್ವಿನಿ ಮಳೆ ಮಧ್ಯಮ ವೃಷ್ಟಿಯನ್ನ ಸುರಿಸ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಮಳೆಯ ಅವಧಿಯೊಳಗ ದಕ್ಷಿಣ ಭಾರತದೊಳಗ ಉಷ್ಣತೆ ಹೆಚ್ಚಾಗ್ತದ. 1 ಮತ್ತು 2ನೇ ಚರಣದೊಳಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದು. 3 ಮತ್ತು 4ನೇ ಚರಣದೊಳಗ ತುಂತುರು ಮಳೆಯ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಸುರಿಮಳೆ ಕೂಡ ಆಗಬಹುದು ಅನ್ನುವಂಥದ್ದು. ದಿನಾಂಕ 14, 16, 17, 19, 21, 22, 23, 26 ಈ ದಿನಗಳಂದು ಮಳೆಯನ್ನ ಪಡಿಬಹುದು ಅನ್ನುವಂತಹ ಸೂಚನೆ ಕೊಡ್ತಾ ಇದ್ದಾರೆ. ಇನ್ನ 2ನೇ ಮಳೆ ಭರಣಿ ಮಳೆ. ಭರಣಿ ಮಳೆಯ ಅವಧಿ 28-11 ತನಕ ಇರ್ತದ. ಈ ಸಲ ಭರಣಿ ಮಳೆ ಒಳ್ಳೆ ಸುದ್ದಿಯನ್ನ ಕೊಡ್ತಾ ಇದೆ, ಭರ್ಜರಿ ವೃಷ್ಟಿಯನ್ನ ಸುರಿಸ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸಲ ಉತ್ತಮ ಮಳೆ ಸಂಭವದ. ಈ ಮಳೆಯ ಅವಧಿಯೊಳಗ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಒಳಗ ಗುಡುಗಿನಿಂದ ಕೂಡಿದಂತಹ ಜೋರು ಮಳೆ ನಿರೀಕ್ಷೆ ಮಾಡಬಹುದು. ಮಧ್ಯ ಮತ್ತು ಉತ್ತರ ಕರ್ನಾಟಕದೊಳಗ ಬಿಸಿಲಿನ ತಾಪ ಹೆಚ್ಚಾಗ್ತದೆ. ಬಯಲುಸೀಮೆ ಒಳಗ ಅಲ್ಲಲ್ಲಿ ತುಂತುರು ಹನಿ ಸಂಭವದ. 1 ಮತ್ತು 2ನೇ ಪಾದಗಳಲ್ಲಿ ಕುಂಭದ್ರೋಣ ಮಳೆ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. 3 ಮತ್ತು 4ನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಉತ್ತಮ ಮಳೆ ಆಗಬಹುದು ಅನ್ನುವಂತಹ ಮಾತಿದೆ. ದಿನಾಂಕ 28, 30 ಮತ್ತು 2, 3, 5, 6, 9, 10 ಈ ದಿನಗಳಂದು ಒಳ್ಳೆಯ ಮಳೆ ನಾವು ನಿರೀಕ್ಷೆ ಮಾಡಬಹುದು. ಮುಂದಿನ ಮಳೆ ಕೃತಿಕಾ ಮಳೆ. ಈ ಕೃತಿಕಾ ಮಳೆಯ ಅವಧಿ 11-25 ತನಕ ಇರ್ತದೆ. ಈ ಸಲ ಕೃತಿಕ ಮಳೆ ಮಧ್ಯಮ ಪ್ರಮಾಣದ ವೃಷ್ಟಿಯನ್ನ ಸುರಿಸ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂಗಾರು ದುರ್ಬಲ ಆಗಿರ್ತದೆ ಈ ಸಮಯದೊಳಗ. ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಮೋಡ ಕವಿದ ವಾತಾವರಣ ಹೆಚ್ಚಾಗಿದ್ದು ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಧ್ಯ ಭಾರತದೊಳಗ ಬಿಸಿಲಿನ ತಾಪ ಹೆಚ್ಚಾಗಿರ್ತದೆ. 1 ಮತ್ತು 2ನೇ ಚರಣಗಳಲ್ಲಿ ಕೆಲವು ಕಡೆ ಬಿಸಿಲಿನಿಂದ ಕೂಡಿದಂತಹ ಸುರಿಮಳೆ ಬರಬಹುದು. 3 ಮತ್ತು 4ನೇ ಪಾದಗಳಲ್ಲಿ ಜಡಿ ಮಳೆ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಿನಾಂಕ 12, 13, 14, 17, 18, 19, 20, 21, 22, 23 ಈ ದಿನಗಳಂದು ಒಳ್ಳೆ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ರೋಹಿಣಿ ಮಳೆಯ ಅವಧಿ 25-8 ತನಕ ಇರ್ತದ. ಈ ಸಲ ರೋಹಿಣಿ ಮಳೆ ಅಲ್ಪ ಮಳೆಯನ್ನ ಸುರಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಮಳೆಯ ಅವಧಿಯೊಳಗ ನೈಋತ್ಯ ಮುಂಗಾರು ಕರ್ನಾಟಕದ ಕರಾವಳಿಯನ್ನ ವಿಳಂಬವಾಗಿ ಪ್ರವೇಶಿಸುವಂತಹ ಸಾಧ್ಯತೆ ಅದ. ನೈಋತ್ಯ ಕರಾವಳಿಯ ಹಲವು ಕಡೆ ಜೋರು ಮಳೆ ಬರಬಹುದು. 1 ಮತ್ತು 2ನೇ ಚರಣಗಳಲ್ಲಿ ಅತ್ಯಲ್ಪ ಮಳೆ. 3 ಮತ್ತು 4ನೇ ಪಾದಗಳಲ್ಲಿ ಬಿಸಿಲಿನಿಂದ ಕೂಡಿದ ಸುರಿಮಳೆ ಆಗಬಹುದು. ದಿನಾಂಕ 26, 27, 29, 30 ಮತ್ತು June 1, 2, 3, 5, 7 ಈ ದಿನಗಳಂದು ಒಳ್ಳೆ ಮಳೆ ಆಗಬಹುದು. ಇದರ ನಂತರ ಬರುವಂತಹದ್ದು ಮೃಗಶಿರಾ ಮಳೆ. ಮೃಗಶಿರಾ ಮಳೆಯ ಅವಧಿ 8-22 ತನಕ ಇರ್ತದೆ. ಈ ಸಲ ಮೃಗಶಿರಾ ಮಳೆ ಬಗ್ಗೆ ಬಹಳ ಒಳ್ಳೆ ಸೂಚನೆ ಇದೆ. ಭರ್ಜರಿಯಾದಂತಹ ಮಳೆ ಮೃಗಶಿರಾ ಸಮಯದೊಳಗೆ ಬರ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಅವಧಿಯೊಳಗೆ ನೈಋತ್ಯ ಮುಂಗಾರು ಚುರುಕಾಗಿರ್ತದೆ. ವಾಯವ್ಯ ಕರ್ನಾಟಕದ ಕೆಲವು ಕಡೆ ಜಡಿ ಮಳೆ ಬರುವಂತಹ ಸಂಭವ ಅದ. ತೀರ ಪ್ರದೇಶದೊಳಗೆ ಮೋಡ ಕವಿದಂತಹ ವಾತಾವರಣ ಹೆಚ್ಚಾಗಿದ್ದು ಕೆಲವು ಕಡೆ ಸುರಿಮಳೆ ಸಂಭವ ಅದ. 1 ಮತ್ತು 2ನೇ ಚರಣಗಳಲ್ಲಿ ಭರ್ಜರಿಯಾದಂತಹ ಮಳೆ. 3 ಮತ್ತು 4ನೇ ಪಾದಗಳಲ್ಲಿ ಸಾಮಾನ್ಯ ಮಳೆ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಿನಾಂಕ ಜೂನ್ 9 11 13 14 15 17 18 21 ಈ ದಿನಗಳಲ್ಲಿ ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಮುಂದಿನ ಮಳೆ ಆರಿದ್ರ ಮಳೆ, ಇದರ ಅವಧಿ ಜೂನ್ 27 ಜುಲೈ 6 ತನಕ ಇರುತ್ತದ. ಈ ಸಲ ಆರಿದ್ರ ಮಳೆ ಮಧ್ಯಮ ವೃಷ್ಟಿಯನ್ನು ಸುರಿಸ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ವರ್ಷ ಮಳೆಯ ಅವಧಿಯೊಳಗೆ ಮಧ್ಯ ಕರ್ನಾಟಕದೊಳಗೆ ಗುಡುಗಿನಿಂದ ಕೂಡಿದಂತಹ ಹದವಾದ ಮಳೆ ಬರಬಹುದು. ಮಾನ್ಸೂನ್ ಮಾರುತಗಳು ಈ ಸಮಯದೊಳಗೆ ಕ್ಷೀಣ ಆಗಿರ್ತವ. ದಕ್ಷಿಣ ಒಳನಾಡು, ಕರಾವಳಿ, ಪಶ್ಚಿಮ ತೆಲಂಗಾಣ ಪ್ರಾಂತ್ಯದೊಳಗೆ ಹೆಚ್ಚಿನ ಮಳೆಯನ್ನು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಸೂಚಿಸ್ತಾ ಇದ್ದಾರೆ. ದಿನಾಂಕ ಜೂನ್ 24, 25, 26, 28, 30, ಜುಲೈ 1, 2, 4 ಈ ದಿನಗಳಂದು ಉತ್ತಮ ಮಳೆ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದಿನ ಮಳೆ ಪುನರ್ವಸು ಮಳೆ. ಪುನರ್ವಸು ಮಳೆಯ ಅವಧಿ ಜುಲೈ 6 ಜುಲೈ 20 ತನಕ ಇರ್ತದೆ. ಈ ಅವಧಿಯೊಳಗೆ ಈ ಸಲ ಪುನರ್ವಸು ಮಳೆ ಅಲ್ಪವೃಷ್ಟಿಯನ್ನು ಸುರಿಸ್ತದ ಅನ್ನುವಂತಹ ನಿರಾಶಾದಾಯಕವಾದಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮಳೆಯ ಅವಧಿಯೊಳಗೆ ಚಳಿ ಮತ್ತು ಮೋಡ ಕವಿದ ವಾತಾವರಣ ಇರ್ತದ, ಅಲ್ಲಲ್ಲಿ ಜಡಿ ಮಳೆ ಆಗಬಹುದು. ವಾಯುವ್ಯ ಭಾರತದೊಳಗೆ ಸುರಿಮಳೆಯಿಂದ ನಷ್ಟ ಸಂಭವ ಅದ ಅಂತ ಹೇಳಿ ಸೂಚನೆ ಅದ. ದಕ್ಷಿಣ ಭಾರತದ ಕೆಲವು ಭಾಗದೊಳಗೆ ಬಿರುಗಾಳಿಯಿಂದ ಕೂಡಿದಂತಹ ತುಂತುರು ಮಳೆ ಬರಬಹುದು. ಈ ಅವಧಿಯೊಳಗೆ ಮುಂಗಾರು ಸಾಧಾರಣ ಗತಿಯೊಳಗೆ ಚಟುವಟಿಕೆಯಿಂದ ಇರುತ್ತದೆ. 1 ಮತ್ತು 2 ಪಾದಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಬರಬಹುದು. 3 ಮತ್ತು 4 ಚರಣಗಳಲ್ಲಿ ಕೆಲವು ಕಡೆ ಕುಂಭದ್ರೋಣ ಮಳೆ ಸಂಭವ ಅದ. ದಿನಾಂಕ ಜುಲೈ 6, 7, 9, 10, 12, 13, 15, 16, 17, 18, 19 ಈ ದಿನಗಳಂದು ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಪುಷ್ಯ ಮಳೆ ಜುಲೈ 20 ಪ್ರವೇಶ ಆಗಿ ಆಗಸ್ಟ್ 3 ತನಕ ಇರ್ತದೆ ಇದರ ಅವಧಿ. ಈ ಸಲ ಪುಷ್ಯ ಮಳೆ ಸುವೃಷ್ಟಿಯನ್ನು ಸುರಿಸ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಮಳೆಯ ಅವಧಿಯೊಳಗೆ ಮುಂಗಾರು ಚುರುಕಾಗಿದ್ದು ಶೀತ ಮಾರುತಗಳ ಪರಿಣಾಮದಿಂದ ಹಲವು ಕಡೆ ಕುಂಭದ್ರೋಣ ಮಳೆ ಸಂಭವ ಅದ. ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ಗಾಳಿಯಿಂದ ಕೂಡಿದಂತಹ ಸುರಿಮಳೆ ಕಂಡುಬಂದ್ರ ಉತ್ತರ ಒಳನಾಡಿನೊಳಗೆ ಜೋರು ಮಳೆ ಸಂಭವ ಅದ. ಉತ್ತರ ಭಾರತದ ನದಿಗಳು ತುಂಬಿ ಹರಿತಾವು. 1-2 ಚರಣಗಳಲ್ಲಿ ಮಧ್ಯ ಕರ್ನಾಟಕದೊಳಗೆ ಕೆಲವು ಕಡೆ ನಿರಂತರವಾಗಿ ಮಳೆಯಾಗುವಂತಹ ಸಂಭವ ಅದ. ದಿನಾಂಕ ಜುಲೈ 21, 22, 23, 25, 27, 28, 30, ಆಗಸ್ಟ್ 1 ಮತ್ತು 2 ತಾರೀಕು ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಆಶ್ಲೇಷ ಮಳೆ ಆಗಸ್ಟ್ 3 ಶುರುವಾಗಿ ಆಗಸ್ಟ್ 17 ತನಕ ಇರುತ್ತದ. ಈ ಸಲ ಆಶ್ಲೇಷ ಮಳೆ ಭರ್ಜರಿ ಮಳೆಯನ್ನು ಸುರಿಸ್ತದ ಅಂತೇಳಿ ಸೂಚನೆ ಅದ. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆಯ ಸಂಭವದ. ಕರ್ನಾಟಕದೊಳಗೆ ಮುಂಗಾರು ಚುರುಕಾಗಿದ್ದು ಈ ವರ್ಷ ಈ ಮಳೆಯ ಅವಧಿಯೊಳಗೆ ದೇಶದ ಅನೇಕ ಜಲಾಶಯಗಳು ತುಂಬುತ್ತಾವ. 1 ಮತ್ತು 2 ಚರಣಗಳಲ್ಲಿ ಸುವೃಷ್ಟಿ ಯೋಗದ, 3 ಮತ್ತು 4 ಚರಣಗಳಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗಬಹುದು. ಉತ್ತರ ಒಳನಾಡು ಮತ್ತು ಘಟ್ಟ ಪ್ರದೇಶಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಸಂಭವ ಅದ. ದಿನಾಂಕ ಆಗಸ್ಟ್ 3, 4, 6, 7, 8, 10, 12, 15, 16 ಈ ದಿನಗಳಂದು ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಮಘ ಮಳೆ ಆಗಸ್ಟ್ 17 ಆಗಸ್ಟ್ 31 ತನಕ ಇರ್ತದೆ. ಈ ಸಲ ಮಘ ಮಳೆ ಅಲ್ಪವೃಷ್ಟಿಯನ್ನು ಉಂಟು ಮಾಡುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಅವಧಿಯೊಳಗೆ ಬಿಸಿಲಿನ ತಾಪ ಹೆಚ್ಚಾಗ್ತದೆ. 1 ಮತ್ತು 2 ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಹಗುರದಿಂದ ಸಾಧಾರಣ ಮಳೆಯನ್ನು ನಾವು ಪಡೆಯಬಹುದು. 3 ಮತ್ತು 4 ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಜೋರಾದ ಮಳೆ ದಕ್ಷಿಣ ಒಳನಾಡಿನೊಳಗೆ ಬರಬಹುದು. ದಿನಾಂಕ ಆಗಸ್ಟ್ 17, 19, 20, 22, 24, 26, 28, 30 ಈ ದಿನಗಳಂದು ಒಳ್ಳೆ ಮಳೆ ಬರಬಹುದು. ಪೂರ್ವ ಅಥವಾ ಹುಬ್ಬ ಮಳೆ ಆಗಸ್ಟ್ 31 ಸೆಪ್ಟೆಂಬರ್ 13 ತನಕ ಇರುತ್ತದೆ. ಈ ಸಲ ಪೂರ್ವ ಮಳೆ ಮಧ್ಯಮ ಪ್ರಮಾಣದ ವೃಷ್ಟಿಯನ್ನು ಸುರಿಸ್ತದೆ ಅಂತೇಳಿ ಸೂಚಿಸ್ತಾ ಇದ್ದಾರೆ. ಈ ಅವಧಿಯೊಳಗೆ ಕರ್ನಾಟಕದ ಹಲವು ಕಡೆ ಹಗುರದಿಂದ ಸಾಧಾರಣ ಮಳೆ ಸಂಭವ ಅದ. ಉತ್ತರ ಭಾರತದೊಳಗೆ ಸುರಿಮಳೆ ಆಗಬಹುದು. ಈ ಅವಧಿಯೊಳಗೆ ಚಂಡಮಾರುತದಿಂದಾಗಿ ಅನೇಕ ಕಡೆಗಳಲ್ಲಿ ಪ್ರವಾಹದ ಭೀತಿ ಕೂಡ ತಲೆದೋರಬಹುದು. ಬಯಲುಸೀಮೆಯೊಳಗೆ ಜಡಿ ಮಳೆ ಸಾಧ್ಯತೆ ಅದ. ಉತ್ತರ ಕರ್ನಾಟಕದೊಳಗೆ 2 ಮತ್ತು 3 ಚರಣಗಳಲ್ಲಿ ಉತ್ತಮ ಮಳೆ ಆಗಬಹುದು. ದಿನಾಂಕ ಸೆಪ್ಟೆಂಬರ್ 1, 2, 3, 5, 7, 8, 9, 12 ಈ ದಿನಗಳಂದು ಒಳ್ಳೆ ಮಳೆ ಆಗಬಹುದು. ಉತ್ತರ ಮಳೆ ಸೆಪ್ಟೆಂಬರ್ 13 ಸೆಪ್ಟೆಂಬರ್ 27 ತನಕ ಇರುತ್ತದೆ. ಈ ಸಲ ಉತ್ತರ ಮಳೆ ಅದ್ಭುತವಾದಂತಹ ಮಳೆಯನ್ನು ಸುರಿಸ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಳ್ಳೆ ಮಳೆಯಿಂದಾಗಿ ಕೆರೆ ಕುಂಟೆಗಳು ತುಂಬುತ್ತವ. ಈ ಅವಧಿಯೊಳಗೆ ಉತ್ತರ ಭಾರತದ ಕೆಲವು ಕಡೆ ವಾಯುಭಾರ ಕುಸಿತ ಉಂಟಾಗಿ ನದಿಗಳಲ್ಲಿ ಪ್ರವಾಹ ಕಂಡುಬರುತ್ತದೆ. 1 ಮತ್ತು 2 ಚರಣಗಳಲ್ಲಿ ಕರ್ನಾಟಕದ ಹಲವು ಕಡೆ ಭರ್ಜರಿ ಮಳೆ ಬರಬಹುದು. ದಕ್ಷಿಣ ಮತ್ತು ಆಗ್ನೇಯ ಭಾರತದೊಳಗೆ 3 ಮತ್ತು 4 ಚರಣಗಳಲ್ಲಿ ಜಡಿ ಮಳೆ ಸಂಭವದ. ದಿನಾಂಕ ಸೆಪ್ಟೆಂಬರ್ 14, 15, 16, 18, 21, 23, 24, 26 ಈ ದಿನಗಳಂದು ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಹಸ್ತ ಮಳೆ ಸೆಪ್ಟೆಂಬರ್ 27 ಪ್ರವೇಶ ಆಗ್ತದೆ. ಅಕ್ಟೋಬರ್ 11 ತನಕ ಇದರ ಅವಧಿ ಇರ್ತದ. ಈ ಸಲ ಹಸ್ತ ಮಳೆ ಕೂಡ ಸುವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಾನ್ಸೂನ್ ಮಾರುತಗಳು ಚಟುವಟಿಕೆಯಿಂದ ಇರ್ತಾವ. ಬಂಗಾಳ ಕೊಲ್ಲಿಯೊಳಗ ವಾಯುಭಾರ ಕುಸಿತದಿಂದಾಗಿ ದಕ್ಷಿಣ ಭಾರತದೊಳಗ ಹೆಚ್ಚಿನ ಮಳೆ ಬರಬಹುದು. ಮಲೆನಾಡು ಬಯಲು ಸೀಮೆಗಳಲ್ಲಿ ಥಂಡಿಯ ವಾತಾವರಣ ಇರ್ತದೆ. ದಕ್ಷಿಣ ಕರ್ನಾಟಕದ ಕೆಲವು ಕಡೆ ಗುಡುಗಿನಿಂದ ಕೂಡಿದಂತಹ ಭರ್ಜರಿ ಮಳೆ ಬರಬಹುದು. ದಿನಾಂಕ ಸೆಪ್ಟೆಂಬರ್ 27, 29, 30, ಅಕ್ಟೋಬರ್ 1, 2, 3, 5, 7, 8, 10 ಈ ದಿನಗಳಂದು ಉತ್ತಮ ಮಳೆ ಸಂಭವ ಅದ. ಚಿತ್ತಾ ಮಳೆ ಅಕ್ಟೋಬರ್ 11 ಅಕ್ಟೋಬರ್ 24 ತನಕ ಇರ್ತದೆ. ಈ ಸಲ ಚಿತ್ತಾ ಮಳೆ ಅತ್ಯಲ್ಪ ಅನಿಸುವಂತಹ ಮಳೆಯ ಪ್ರಮಾಣವನ್ನ ಸುರಿಸ್ತದೆ. ಈ ಮಳೆಯ ವೇಳೆಗೆ ಮೋಡಗಳು ಕಡಿಮೆ ಆಗಿರ್ತಾವ. ಪಶ್ಚಿಮ ಭಾರತದ ಹಲವು ಕಡೆ ಜಡಿ ಮಳೆ ಸಂಭವ ಅದ. ಉತ್ತರ ಕರ್ನಾಟಕದ ಕೆಲವು ಕಡೆ ಉತ್ತಮ ಮಳೆ ಬಂದಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ದಕ್ಷಿಣ ಕರ್ನಾಟಕದೊಳಗ ಸಾಧಾರಣ ಮಳೆಯ ಸೂಚನೆಯಾದ. ಕರ್ನಾಟಕದ ಘಟ್ಟ ಪ್ರದೇಶದೊಳಗ ಮಂಜು ಕವಿದಂತಹ ವಾತಾವರಣ ಇರ್ತದೆ. ದಿನಾಂಕ ಅಕ್ಟೋಬರ್ 12, 13, 15, 17, 18, 19, 22, 23 ಈ ದಿನಗಳಂದು ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಈ ಹಂಗಾಮಿನ ಕೊನೆಯ ಮಳೆ ಸ್ವಾತಿ ಮಳೆ. ಸ್ವಾತಿ ಮಳೆಯ ಅವಧಿ ಅಕ್ಟೋಬರ್ 24 ನವೆಂಬರ್ 6 ತನಕ ಇರುತ್ತದೆ. ಈ ಸಲ ಸ್ವಾತಿ ಮಳೆ ಕೂಡ ಅಲ್ಪ ಮಳೆಯನ್ನು ಸುರಿಸ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಮಳೆಯ ಅವಧಿಯೊಳಗ ಕೆಲವು ಕಡೆ ಚಂಡಮಾರುತದ ಸೂಚನೆಯಾದ. ಕರಾವಳಿಯೊಳಗ ಮಳೆಯ ಪ್ರಮಾಣ ಕಡಿಮೆ ಆಗಬಹುದು. ಈಶಾನ್ಯ ಕರ್ನಾಟಕ ಮತ್ತು ಭಾರತದ ಪೂರ್ವ ಕರಾವಳಿಯೊಳಗ ಮೋಡ ಕವಿದ ವಾತಾವರಣ ಹೆಚ್ಚಾಗಿರ್ತದೆ. ಮಧ್ಯ ಭಾರತದ ಕೆಲವು ಕಡೆ ಜಡಿ ಮಳೆ ಆಗಬಹುದು. ಥಂಡಿಯ ವಾತಾವರಣ ಕಂಡುಬರಬಹುದು. ವಿದೇಶದ ಕೆಲವು ನಗರಗಳಿಗೆ ಮಳೆಯಿಂದ ಹಲವು ರೀತಿಯ ನಷ್ಟ ಸಂಭವ ಅದ ಅಂತೇಳಿ ಸೂಚನೆ ಅದ. ದಿನಾಂಕ ಅಕ್ಟೋಬರ್ 25, 27, 28, 30, ನವೆಂಬರ್ 1, 2, 3 ಈ ದಿನಗಳಂದು ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಆತ್ಮೀಯರೇ, ಇಲ್ಲಿ ತನಕ ನಾವು 12 ನಕ್ಷತ್ರಗಳು ಈ ಸಲ ಯಾವ ರೀತಿ ವರ್ತನೆ ಮಾಡಬಹುದು ಅಂಥೇಳಿ ಅನ್ನುವಂತಹ ಸೂಚನೆಗಳನ್ನ ನೋಡಿದಿವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಖ್ಯವಾದಂತಹ ಹಂತಕ್ಕೆ ಹೋಗೋಣ. ಮುಂದಿನ ಹಂತ, ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಏಪ್ರಿಲ್ 5 ಬುಧವಾರದಿಂದ ಬರುವ ಮಂಗಳವಾರ ಏಪ್ರಿಲ್ 11 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಹೋದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅಂತ ವಾತಾವರಣ ಈ ವಾರದೊಳಗ ಇರುವುದಿಲ್ಲ ಅನ್ನುವಂಥದ್ದನ್ನ ಗಮನಿಸಬೇಕು. ಇಲ್ಲಿ ಒಂದು ಸ್ಪಷ್ಟನೆಯನ್ನ ನಾನು ತಮಗೆ ಕೊಡೋದಕ್ಕೆ ಇಚ್ಛಿಸ್ತೀನಿ. ಹೋದ ವಾರದ ವಾತಾವರಣ ಇರುವುದಿಲ್ಲ ಅಂತ ಅಂದಲ್ಲ, ಅಂದ್ರೆ ಸಂಪೂರ್ಣವಾಗಿ ಅದೇ ರೀತಿಯಾದಂತಹ ವಾತಾವರಣ ಇರುವುದಿಲ್ಲ. ಆದ್ರೆ ಬಹುತೇಕವಾಗಿ ಒಣ ವಾತಾವರಣ ಇರ್ತದ, ಪ್ರಖರವಾದಂತಹ ಬಿಸಿಲಿನ ವಾತಾವರಣ ಇರ್ತದ. ಆದ್ರೆ ಒಂದು ಎರಡು ದಿವಸ ಎಲ್ಲಾ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಗುರುವಾರ 6ನೇ ತಾರೀಕು ಮತ್ತು ಶುಕ್ರವಾರ 7ನೇ ತಾರೀಕು ಎಲ್ಲಾ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು, ಮಿಂಚು, ಕೆಲವೊಂದು ಕಡೆ ಸಿಡಿಲುಗಳು ಕೂಡ ಇರಬಹುದಾಗಿದೆ. ಇವು ಎಲ್ಲಾ ಜಿಲ್ಲೆಗಳಲ್ಲಿ ಈ ಎರಡು ದಿನ ಗುರುವಾರ ಮತ್ತು ಶುಕ್ರವಾರ 6 ಮತ್ತು 7ನೇ ತಾರೀಕು ಇಂಥ ಒಂದು ವಾತಾವರಣ ಇರಬಹುದು. ಇನ್ನ ಬೀದರ್ ಮತ್ತು ಜಹೀರಾಬಾದ್ಗಳಲ್ಲಿ 5ನೇ ತಾರೀಕು ಮತ್ತು 8ನೇ ತಾರೀಕು ಸ್ವಲ್ಪ ಇದೇ ರೀತಿಯಂತ ವಾತಾವರಣ ಇರ್ತದೆ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ವಾತಾವರಣದೊಳಗ ಉಷ್ಣತೆ ಎಲ್ಲಾ ಜಿಲ್ಲೆಗಳಲ್ಲಿ ಹೆಚ್ಚಾಗುವಂತದನ್ನ ನಾವು ನೋಡ್ತಾ ಇದ್ದೀವಿ. ಸುಮಾರು 37 38 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಗರಿಷ್ಠ ತಾಪಮಾನ ಇರಬಹುದಾಗಿದೆ. ಕನಿಷ್ಠ ತಾಪಮಾನ 22 23 ಡಿಗ್ರಿ ಸೆಲ್ಸಿಯಸ್ ತನಕನು ಇರಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆ ಮತ್ತು ವಾತಾವರಣದ ನಡವಳಿಕೆ ಹೆಂಗಿರಬಹುದು ಅನ್ನೋದನ್ನ ನಾವೀಗ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 5, ರವಿವಾರ 9, ಸೋಮವಾರ 10, ಮಂಗಳವಾರ 11 ಈ ನಾಲ್ಕು ದಿವಸ ಒಣ ಬಿಸಿಲಿನ ವಾತಾವರಣ ಇರ್ತದೆ. ಗುರುವಾರ 6ನೇ ತಾರೀಕು, ಶುಕ್ರವಾರ 7ನೇ ತಾರೀಕು ಮಳೆಯ ಸಾಧ್ಯತೆಗಳದಾವ. ಗುರುವಾರ 6ನೇ ತಾರೀಕು ಮಳೆಯ ಸಾಧ್ಯತೆಗಳು %30, ಶುಕ್ರವಾರ 7ನೇ ತಾರೀಕು 45% ಅನ್ನುವಂತಹ ಸೂಚನೆ ಅದ. ಶನಿವಾರ 8ನೇ ತಾರೀಕು 25% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯೊಳಗೆ ಗರಿಷ್ಠ ತಾಪಮಾನ 38 ಡಿಗ್ರಿ ಸೆಲ್ಸಿಯಸ್ ಆಗಬಹುದು. ಕನಿಷ್ಠ ತಾಪಮಾನ 24 ಡಿಗ್ರಿ ಸೆಲ್ಸಿಯಸ್ ತನಕನು ಇರಬಹುದು. ಬೀದರ್ ಜಿಲ್ಲೆ ಒಳಗೆ ಬುಧವಾರ 5 ರಿಂದ ಶನಿವಾರ 8 ರ ತನಕ 4 ದಿನಗಳವರೆಗೆ ಮಳೆಯಾಗುವಂತಹ ಸಾಧ್ಯತೆಗಳದಾವ. ರವಿವಾರ 9 ರಿಂದ ಮಂಗಳವಾರ 11 ತಾರೀಕಿನ ತನಕ ಒಣ ಬಿಸಿಲಿನ ವಾತಾವರಣ ಇರಬಹುದು. ಮಳೆಯ ಸಾಧ್ಯತೆಗಳು ಶೇಕಡ 10% ಅನ್ನುವಂತಹ ಸೂಚನೆ ಅದ. ಬುಧವಾರ 5ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 20, ಗುರುವಾರ 6ನೇ ತಾರೀಕು 40, ಶುಕ್ರವಾರ 7ನೇ ತಾರೀಕು 65 ಮತ್ತು ಶನಿವಾರ 8ನೇ ತಾರೀಕು ಶೇಕಡ 40% ಅನ್ನುವಂತಹ ಸೂಚನೆ. ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತಹ ವಿಚಾರ, ಗರಿಷ್ಠ ತಾಪಮಾನ ಬೀದರ್ ಜಿಲ್ಲೆ ಒಳಗೆ 36-37 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಕನಿಷ್ಠ ತಾಪಮಾನ 23-24 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಬೀದರ್ ಜಿಲ್ಲೆ ಒಳಗೆ ಮೊದಲಿನ 4 ದಿನ ಮಳೆ ಆಗುವಂತಹ ಸಾಧ್ಯತೆಗಳು ಇದಾವ ಅನ್ನೋದನ್ನ ಗಮನಿಸಬೇಕು. ರಾಯಚೂರು ಜಿಲ್ಲೆ ಒಳಗೆ ಎಲ್ಲ ದಿನಗಳಲ್ಲಿ ಪ್ರಖರವಾದಂತಹ ಬಿಸಿಲಿನ ವಾತಾವರಣ ಇರಬಹುದು. ಮಳೆಯಾಗುವ ಸಾಧ್ಯತೆಗಳು ಕೇವಲ ಶೇಕಡ 10%, ಅಂದ್ರೆ ಬುಧವಾರ 5ರಿಂದ ಮಂಗಳವಾರ 11ರ ತನಕ ಒಣ ಬಿಸಿಲಿನ ವಾತಾವರಣ ರಾಯಚೂರು ಜಿಲ್ಲೆ ಒಳಗೆ ಇರ್ತದ. ಗರಿಷ್ಠ ತಾಪಮಾನ 37-38 ಡಿಗ್ರಿ ಸೆಲ್ಸಿಯಸ್ ಹೋಗಬಹುದು. ಕನಿಷ್ಠ ತಾಪಮಾನ 25-26 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 5ನೇ ತಾರೀಕು ಅಲ್ಲದೆ ರವಿವಾರ 9ರಿಂದ ಮಂಗಳವಾರ 11ರ ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಅಂತಂದ್ರೆ ಈ 4 ದಿವಸ ಒಣ ಬಿಸಿಲಿನ ವಾತಾವರಣ ಇರುತ್ತದೆ. 6ರಿಂದ 8ನೇ ತಾರೀಕಿನ ತನಕ ಅಂದ್ರೆ ಗುರುವಾರ, ಶುಕ್ರವಾರ, ಶನಿವಾರ 3 ದಿವಸ ವಿಜಯಪುರ ಜಿಲ್ಲೆ ಒಳಗೆ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. 6 ಮತ್ತು 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 35%, ಶುಕ್ರವಾರ 7ನೇ ತಾರೀಕು ಶೇಕಡ 45% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗೆ ಗರಿಷ್ಠ ತಾಪಮಾನ 35-36 ಡಿಗ್ರಿ ಸೆಲ್ಸಿಯಸ್ ಹೋಗಬಹುದು. ಕನಿಷ್ಠ ತಾಪಮಾನ 21-22 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗೆ ಗುರುವಾರ 6 ಮತ್ತು ಶುಕ್ರವಾರ 7 ಈ 2 ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 25%, ಉಳಿದ ದಿನಗಳು ಅಂದ್ರೆ ಬುಧವಾರ 5 ಅಲ್ಲದೆ ಶನಿವಾರ 8ರಿಂದ ಮಂಗಳವಾರ 11ರ ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಅಂದ್ರೆ ಈ 5 ದಿವಸ ಒಳ್ಳೆ ಬಿಸಿಲಿನ ವಾತಾವರಣ ಕೊಪ್ಪಳ ಜಿಲ್ಲೆ ಒಳಗೆ ಇರಬಹುದು. ಗುರುವಾರ, ಶುಕ್ರವಾರ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಕೊಪ್ಪಳ ಜಿಲ್ಲೆ ಒಳಗೆ ಗರಿಷ್ಠ ತಾಪಮಾನ 36-37 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 21-22 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗೆ ಕೂಡ ಕೊಪ್ಪಳ ಜಿಲ್ಲೆಯನ್ನೇ ಹೋಲುವಂತಹ ಒಂದು ವಾತಾವರಣ ಇರುತ್ತದೆ. ಬುಧವಾರ 5 ಮತ್ತು ಶನಿವಾರ 8ರಿಂದ ಮಂಗಳವಾರ 11ರ ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 6 ಮತ್ತು ಶುಕ್ರವಾರ 7 ಈ 2 ದಿವಸ ಯಾದಗಿರಿ ಜಿಲ್ಲೆ ಒಳಗೆ ಮಳೆಯಾಗುವ ಸಾಧ್ಯತೆಗಳು ಶೇಕಡ 25% ಅನ್ನುವಂತಹ ಸೂಚನೆಯಾದ. ಈ 2 ದಿವಸ ಅಂದ್ರೆ 6 ಮತ್ತು 7 ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಉಳಿದ ದಿನಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದು. ಯಾದಗಿರಿ ಜಿಲ್ಲೆ ಒಳಗೆ ಗರಿಷ್ಠ ತಾಪಮಾನ 38-39 ಡಿಗ್ರಿ ಸೆಲ್ಸಿಯಸ್ ಹೋಗಬಹುದು. ಕನಿಷ್ಠ ತಾಪಮಾನ 24-25 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗೆ ವಾರ ಪೂರ್ತಿ ಒಣ ವಾತಾವರಣ, ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು ಶೇಕಡ 10%, ಗರಿಷ್ಠ ತಾಪಮಾನ 37-38 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಕನಿಷ್ಠ ತಾಪಮಾನ 22-23 ಡಿಗ್ರಿ ಸೆಲ್ಸಿಯಸ್ ಹೋಗಬಹುದು. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 5ನೇ ತಾರೀಕು ಅಲ್ಲದೆ ಶನಿವಾರ 8ರಿಂದ ಮಂಗಳವಾರ 11ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ ಶೇಕಡ 10%, ಅಂತಂದ್ರೆ ಈ 5 ದಿನ ಒಣ ಬಿಸಿಲಿನ ವಾತಾವರಣ ಇರುತ್ತದೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಗುರುವಾರ ಮತ್ತು ಶುಕ್ರವಾರ 6 ಮತ್ತು 7ನೇ ತಾರೀಕು ಮಳೆಯ ಸಾಧ್ಯತೆಗಳದಾವ ಶೇಕಡ 35%, ಅಲ್ಲಲ್ಲಿ ಹಗುರವಾಗಿ ಮಳೆ ಬಾಗಲಕೋಟೆ ಜಿಲ್ಲೆ ಒಳಗೆ ಆಗಬಹುದು. ಗರಿಷ್ಠ ತಾಪಮಾನ 36-37 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 20-21 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 5, ಗುರುವಾರ 6 ಅಲ್ಲದೆ ರವಿವಾರ 9ರಿಂದ ಮಂಗಳವಾರ 11ನೇ ತಾರೀಕಿನ ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಅಂದ್ರೆ ಈ 5 ದಿವಸ ಒಣ ಬಿಸಿಲಿನ ವಾತಾವರಣ ಇರ್ತದೆ. ಶುಕ್ರವಾರ 7 ಮತ್ತು ಶನಿವಾರ 8 ಈ 2 ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು, ಶುಕ್ರವಾರ 7ನೇ ತಾರೀಕು ಶೇಕಡ 45, ಶನಿವಾರ 8ನೇ ತಾರೀಕು ಶೇಕಡ 40% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗೆ ಗರಿಷ್ಠ ತಾಪಮಾನ 37-38 ಡಿಗ್ರಿ ಸೆಲ್ಸಿಯಸ್ ಹೋಗಬಹುದಾಗಿದೆ. ಕನಿಷ್ಠ ತಾಪಮಾನ 24-25 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಇನ್ನು ಜೈರಾಬಾದ್ ತಾಲೂಕಿನೊಳಗೆ ಬುಧವಾರ 5ರಿಂದ ಶನಿವಾರ 8ನೇ ತಾರೀಕಿನ ತನಕ ಈ 4 ದಿನಗಳವರೆಗೆ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಆಮೇಲೆ ರವಿವಾರ 9ರಿಂದ ಮಂಗಳವಾರ 11ರ ತನಕ ಈ 3 ದಿವಸ ಒಣ ಬಿಸಿಲಿನ ವಾತಾವರಣ ಇರಬಹುದು. 5ನೇ ತಾರೀಕು ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವ ಸಾಧ್ಯತೆಗಳು ಶೇಕಡ 20%, ಗುರುವಾರ 6ನೇ ತಾರೀಕು 35, ಶುಕ್ರವಾರ 7ನೇ ತಾರೀಕು 60, ಶನಿವಾರ 8ನೇ ತಾರೀಕು ಶೇಕಡ 40% ಅನ್ನುವಂತಹ ಸೂಚನೆ ಅದ. ಜೈರಾಬಾದ್ ತಾಲೂಕಿನೊಳಗೆ ಗರಿಷ್ಠ ತಾಪಮಾನ 35-36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 22-23 ಡಿಗ್ರಿ ಸೆಲ್ಸಿಯಸ್ ತನಕನೂ ಇರಬಹುದಾಗಿದೆ ಅನ್ನುವಂತಹ ಸೂಚನೆಯನ್ನ ಗಮನಿಸಬೇಕು. ಇದು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಮತ್ತು ವಾತಾವರಣದ ನಡವಳಿಕೆ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಯಾವ ರೀತಿ ಇರಬಹುದು ಅನ್ನೋದನ್ನ ನಾವು ಇಲ್ಲಿ ತನಕ ನೋಡಿದ್ವಿ. ಒಟ್ಟಿನೊಳಗೆ ಹೇಳಬೇಕು ಏನಪ್ಪಾ ಅಂತಂದ್ರೆ, ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ, ಪ್ರಖರವಾದಂತಹ ಬಿಸಿಲಿನ ವಾತಾವರಣ ಇರುತ್ತದೆ. ಗರಿಷ್ಠ ತಾಪಮಾನದೊಳಗೂ ಕೂಡ ನಾವು ಹೆಚ್ಚಳವನ್ನ ನೋಡ್ತಾ ಇದ್ದೀವಿ, ಕನಿಷ್ಠ ತಾಪಮಾನದೊಳಗೂ ಕೂಡ ಹೆಚ್ಚಳ ಆಗುವುದನ್ನ ನಾವು ನೋಡ್ತಾ ಇದ್ದೀವಿ. ಮಧ್ಯ ಏನು ಗುರುವಾರ ಶುಕ್ರವಾರ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಈ ಎರಡು ದಿವಸ ಗುಡುಗು ಮಿಂಚುಗಳಿಂದ ಕೂಡಿದಂತಹ ವಾತಾವರಣ ಇರುತ್ತದೆ, ಮತ್ತು ವಾರಪೂರ್ತಿ ಬರೀ ಬಿಸಿಲಿನ ಜೊತೆಗೆ ಮೋಡಗಳು ಸಹಿತ ಕಾಣಿಸಿಕೊಳ್ಳಬಹುದು, ಆದರೆ ಉಳಿದ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಇರುವುದಿಲ್ಲ ಅನ್ನೋದನ್ನ ಗಮನಿಸಬೇಕು. ಈ ವಾತಾವರಣದೊಳಗೆ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಆಪ್ಗಳ ಮೂಲಕ ತಾವು ನಮ್ಮ ಕಾರ್ಯಕ್ರಮಗಳನ್ನ ಕೇಳಬಹುದು. ಯಾವುದೇ ಕೇಂದ್ರವನ್ನ ತಾವು ಟ್ಯೂನ್ ಮಾಡಬೇಕು ಅಂತಂದ್ರೆ ನಮ್ಮ ಆಪ್ ತಮಗೆ ಬಹಳ ಸಹಕಾರಿಯಾಗ್ತದೆ. ನ್ಯೂಸ್ ಆನ್ ಏರ್ ಆಪ್ ಅನ್ನ ಯಾರು ಇನ್ನೂ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಅದನ್ನು ಸ್ಥಾಪನೆ ಮಾಡಿಕೊಂಡು ಅದರ ಉಪಯೋಗವನ್ನ ಮಾಡಿಕೊಳ್ಬೇಕು. ತಮ್ಮ ಸ್ನೇಹಿತರಿಗೂ ಕೂಡ ಇದರ ಬಗ್ಗೆ ಹೇಳಿದ್ರೆ ಬಹಳ ಒಳ್ಳೆಯದು. ಅಲ್ಲದೆ ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಅದನ್ನು ಕೂಡ ತಾವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನಮ್ಮ ಆಕಾಶವಾಣಿ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳನ್ನ ಈ ಯೂಟ್ಯೂಬ್ ಚಾನೆಲ್ ಮೂಲಕ ಕೇಳುವುದಕ್ಕೆ ಅವಕಾಶ ಆಗ್ತದೆ. ವಿಶೇಷವಾಗಿ ಮೇಘ ಸಂದೇಶವನ್ನು ಕೂಡ ಈ ಯೂಟ್ಯೂಬ್ ಮೂಲಕ ತಾವು ಕೇಳಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಈಗ ಕೇಳೋಣ ರಾಮಣ್ಣ ಚೌಡ್ಕಿ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. ಹೊಟ್ಟಿರೆ ಅನಿ ಮಗು ನಲ್ಲ ರಘುರಾಮ, ನನ್ನ ಹೊಟ್ಟಿರೆ ಅನಿ ಮಗು ನಲ್ಲ ರಘುರಾಮ. ಅಷ್ಟ ಮರಣದಾಗ ಯಾರ್ಯಾರು ಜೋಡಿಲ್ಲ ಶಿವನೇ, ಸೂರ್ಯಚಂದ್ರ ಮಾಯ ಶಿವನೊಬ್ಬ ರಾಮ ರಾಮ, ಸೂರ್ಯಚಂದ್ರ ಮಾಯ ಶಿವನೊಬ್ಬ ರಾಮ ರಾಮ, ಸೂರ್ಯಚಂದ್ರ ಮಾಯ ಶಿವನೊಬ್ಬ ರಘುರಾಮ, ಸೂರ್ಯಚಂದ್ರ ಮಾಯ ಶಿವನೊಬ್ಬ ರಘುರಾಮ. ಸೂರ್ಯನ ಚಂದ್ರ ಮಕ್ಕಳಿ ಎಲ್ಲ ಎಲ್ಲಮ್ಮ ಶಿವನೇ, ಮಕ್ಕಳ ಫಲವಾನಿ ದಯ ಮಾಡು ರಾಮ ರಾಮ, ಮಕ್ಕಳ ಫಲವಾನಿ ದಯ ಮಾಡು ರಾಮ ರಾಮ, ಮಕ್ಕಳ ಫಲವಾನಿ ದಯ ಮಾಡು ರಘುರಾಮ, ಮಕ್ಕಳ ಫಲವಾನಿ ದಯ ಮಾಡು. ಮಗನಿನಗಾಯಿರಿಣವಿಲ್ಲ ರಾಮ ರಾಮ, ಆ ಮಗನಿನಗಾಯಿರಿಣವಿಲ್ಲೋ ರಾಮ ರಾಮ, ಆ ಮಗನಿನಗಾಯಿರಿಣವಿಲ್ಲ ರಘುರಾಮ, ಆ ಮಗನಿನಗಾಯಿರಿಣವಿಲ್ಲ ರಘುರಾಮ. ಸಂಜೆನೆ ಉಟ್ಟಾಲಿ ಮುಂಜೇನೆ ಸಾಯಾಲಿ ಶಿವನೇ, ಪಂಜಮ್ಮ ಸೊಲ್ಲ ನೀ ಮರಸಯ್ಯ ರಾಮ ರಾಮ, ಪಂಜಮ್ಮ ಸವದ ನೀ ನಳಸಯ್ಯೋ ರಾಮ ರಾಮ, ಪಂಜಮ್ಮ ಸೊಲ್ಲ ನೀ ಮರಸಯ್ಯ ರಘುರಾಮ, ಪಂಜಮ್ಮ ಸೊಲ್ಲ ನೀ ನಳಸಯ್ಯ ರಘುರಾಮ, ಪಂಜಮ್ಮ ಸವದ ನೀ ಮರಸಯ್ಯೋ ರಾಮ ರಾಮ, ಪಂಜಮ್ಮ ಸವದ ನೀ ಮರಸಯ್ಯೋ ಬಂಜಂಬ ಶಬದಾನಿ ಮರಸಯ್ಯ ರಘುರಾಮ, ಬಂಜಂಬ ಸಲ್ಲಾನಿ ಮರಸಯ್ಯ ರಘುರಾಮ. ಒಂದ ತಿಂಗಳ ಬಾಲಿ ಒಂದೇನು ಬಯಸಾಳ ದೇವಿ,